ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೇಗಿಲ ಮಿಡಿತ, ಸಮತೋಲನ ಆಹಾರದ ಮಹತ್ವ ವಿಷಯವಾಗಿ ಮೂಡಿಗೆರೆಯ ಕೃಷಿ ವಿಜ್ಞಾನ ಕೇಂದ್ರದ ಆಹಾರ ಮತ್ತು ಪೌಷ್ಟಿಕ ವಿಷಯ ತಜ್ಞರಾದ ಡಾ ಎನ್ ಸತೀಶ್ ಅವರು ಮಾಹಿತಿ ನೀಡಲಿದ್ದಾರೆ. ಬಳಿಕ ಮುಂಗಾರು ಹಂಗಾಮಿಗೆ ರೈತರು ಕೈಗೊಳ್ಳಬೇಕಾದ ಬೇಸಾಯ ಕ್ರಮಗಳು ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಬೇಸಾಯ ಶಾಸ್ತ್ರಜ್ಞರಾದ ಡಾ ಒ ಕುಮಾರ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. बहु रमा बिटिया की शादी के लिए सोना बहुत सोच समझ कर लेना, कहीं कोई ठग ना ले. हाँ माँ, वो जमाने गए, अब ग्राहक को कोई ठग नहीं सकता. अच्छा, अब स्वर्ण आभूषणों पर हॉलमार्क का निशान अनिवार्य है, इससे ग्राहकों को कोई शंका नहीं रहती और सोना तो शुद्ध मिलता ही है. जी हाँ, हमेशा हॉलमार्क के तीन निशान, BIS का लोगो, सोने की शुद्धता कैरेट में और 6-digit अल्फा न्यूमेरिक HUID कोड देख कर ही खरीदारी करें. उपभोक्ता मामले विभाग, भारत सरकार. ಇದೀಗ ಕೇಳೋಣ ನೇಗಿಲ ಮಿಡಿತ. ಕಾರ್ಯಕ್ರಮ ನೇಗಿಲ ಮಿಡಿತ. ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎನ್ ಸತೀಶ್ ಅಂತ. ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆಯಲ್ಲಿ ಆಹಾರ ಮತ್ತು ಪೌಷ್ಟಿಕತೆ ವಿಷಯ ತಜ್ಞರ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತಿನ ಒಂದು ವಿಷಯ ಬಂದು ಸಮತೋಲನ ಆಹಾರ, ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಆರೋಗ್ಯಕರ ಜೀವನ ಶೈಲಿಗೆ ಸಮತೋಲನ ಆಹಾರ ಮತ್ತು ಅಗತ್ಯ ಪೋಷಕಾಂಶಗಳ ಸೇವನೆ ಬಹಳ ಮುಖ್ಯ. ದೇಹವು ಸರಿಯಾಗಿ ಕಾರ್ಯನಿರ್ವಹಿಸಲು ಪೋಷಕಾಂಶಗಳನ್ನು ಪಡೆಯಲು ಸಹಾಯ ಮಾಡುವ ಆಹಾರವನ್ನೇ ಸಮತೋಲನ ಅಥವಾ ಸಮತೋಲಿತ ಆಹಾರ ಅಂತ ಹೇಳ್ತಾರೆ. ಸರಿಯಾದ ಊಟದ ಯೋಜನೆ ಅನುಸರಿಸುವ ಮೂಲಕ ದೇಹ ತೂಕ ಕಾಪಾಡಿಕೊಳ್ಳಬಹುದು ಮತ್ತು ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ ಮತ್ತು ಕ್ಯಾನ್ಸರ್ನಂತಹ ದೀರ್ಘಕಾಲದ ಮತ್ತು ರೋಗಗಳ ಅಪಾಯವನ್ನು ಕಡಿಮೆ ಮಾಡಬಹುದು. ಮೊದಲನೇದಾಗಿ, ನಮ್ಮ ದಿನನಿತ್ಯ ಆಹಾರದಲ್ಲಿ ಸಾಕಷ್ಟು ಹಣ್ಣುಗಳನ್ನು ಸೇರಿಸಿ ತಿನ್ನೋದ್ರಿಂದ ಹಣ್ಣಿನಲ್ಲಿ ಸಾಕಷ್ಟು ಪೋಷಕಾಂಶಗಳು, ನಮ್ಮ ದೇಹಕ್ಕೆ ಬೇಕಾದ ಎಲ್ಲ ಪೋಷಕಾಂಶಗಳು ದೊರೆಯುತ್ತದೆ. ನಾವು ಉತ್ತಮವಾದ ಹಣ್ಣುಗಳನ್ನು ಸೇವಿಸೋದ್ರಿಂದ ಅದರಲ್ಲಿ ಉತ್ತಮವಾದ ನೈಸರ್ಗಿಕ ಸಕ್ಕರೆ ಮತ್ತು ನಾರಿನಂಶ ಸುಲಭವಾಗಿ ನಮ್ಮ ದೇಹಕ್ಕೆ ದೊರಕುತ್ತದೆ. ಇವುಗಳಿಂದ ರೋಗ ನಿರೋಧಕ ಶಕ್ತಿ ಬಲಪಡಿಸಲು ಸಹಾಯ ಮಾಡುತ್ತದೆ. ಮತ್ತೆ ನಮ್ಮ ದಿನನಿತ್ಯದ ಆಹಾರದಲ್ಲಿ ಸೊಪ್ಪು ತರಕಾರಿಗಳನ್ನು ಸಹ ಸೇವಿಸುವುದರಿಂದ ತರಕಾರಿಗಳಲ್ಲಿ ಅಗತ್ಯವಾದ ವೈಟಮಿನ್ಗಳಾಗಿರಬಹುದು, ಆಗ ಖನಿಜಗಳಾಗಿರಬಹುದು ಹೇರಳವಾಗಿ ನಮ್ಮ ದೇಹಕ್ಕೆ ಸುಲಭವಾಗಿ ಸಿಗುತ್ತದೆ. ಮತ್ತೆ ಪೋಷಕಾಂಶಗಳನ್ನು ಕೊರತೆಯನ್ನು ನೀಗಿಸಲು ವಿವಿಧ ತರಕಾರಿಗಳನ್ನು ಸೇವಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಉದಾಹರಣೆ, ಬೀಟ್ರೂಟ್ ಆಗಿರ್ಬೋದು, ಪಾಲಕ್ ಆಗಿರ್ಬೋದು, ಅಥವಾ ರೆಡ್ ಕ್ಯಾಬೇಜ್ ಆಗಿರ್ಬೋದು, ಅಥವಾ ಬ್ರೊಕೋಲಿ ಅಂತ ವೆಜಿಟೇಬಲ್ ಆಗಿರ್ಬೋದು, ಅಥವಾ ಚೈನೀಸ್ ಕ್ಯಾಬೇಜ್ ಆಗಿರ್ಬೋದು. ಇತರ ತರಕಾರಿಗಳನ್ನು ಸೇವಿಸೋದ್ರಿಂದ ಉತ್ತಮವಾದ ನಾರಿನಂಶ ಅಲ್ಲದೆ ಒಂದು ಬೀಟಾ ಕೆರೋಟಿನ್ ಅನ್ನೋ ಒಂದು ಅಂಶ ಸಿಗೋದ್ರಿಂದ ನಮ್ಮ ಕಣ್ಣಿನ ದೃಷ್ಟಿ ಆಗಿರ್ಬೋದು, ಚರ್ಮದ ಕಾಂತಿ ಆಗಿರ್ಬೋದು, ಸುಲಭವಾಗಿ ಅದರಲ್ಲಿಂದ ಒಂದು ಮಾರ್ಪಾಡು ಹೊಂದುವ ಸಾಧ್ಯತೆ ಇರ್ತದೆ. ಮತ್ತೆ ಪ್ರೋಟೀನ್ ಅಂಶ ಬಂದಾಗ, ಪ್ರೋಟೀನ್ ಆಹಾರ ಗಾಯಗಳನ್ನು ಗುಣಪಡಿಸಲು ಮತ್ತು ಸ್ನಾಯುಗಳನ್ನು ಬಲಪಡಿಸಲು ಪ್ರೋಟೀನ್ ತುಂಬಾ ಅಗತ್ಯ. ಪ್ರೋಟೀನ್ ಅಲ್ಲಿ ಎರಡು ವಿಧಗಳಿದೆ, ಒಂದು ಪ್ರಾಣಿ ಆಧಾರಿತ ಪ್ರೋಟೀನ್ ಮತ್ತು ಒಂದು ಸಸ್ಯ ಆಧಾರಿತ ಪ್ರೋಟೀನ್. ಪ್ರಾಣಿ ಆಧಾರಿತ ವರ್ಗವು ಕೆಲವು ಮಾಂಸಗಳನ್ನು ಒಳಗೊಂಡಿರುತ್ತದೆ. ಉದಾಹರಣೆ, ಕೋಳಿ ಮಾಂಸ ಆಗಿರಬಹುದು, ಅಥವಾ ಮೀನ್ ಆಗಿರಬಹುದು, ಅಥವಾ ಮೊಟ್ಟೆ ಆಗಿರಬಹುದು, ಅಥವಾ ಕೆಂಪು ಮಾಂಸ ಆಗಿರಬಹುದು ಇತ್ಯಾದಿ. ಮತ್ತೆ ಇನ್ನೊಂದು ಸಸ್ಯ ಆಧಾರಿತ ಪ್ರೋಟೀನ್, ಆ ವರ್ಗವು ಕೆಲವು ಬೀನ್ಸ್ ಮತ್ತು ಸೋಯಾ ಉತ್ಪನ್ನಗಳನ್ನ ಒಳಗೊಂಡಿರುತ್ತದೆ. ಮತ್ತೆ ಅದಲ್ಲದೆ ಈ ಒಂದು ಸಸ್ಯ ಆಧಾರಿತ ಪ್ರೋಟೀನ್ ಸುಲಭವಾಗಿ ಸಿಗಬೇಕು ಅಂದ್ರೆ ನಾವು ಒಣ ಹಣ್ಣುಗಳನ್ನ ತಿನ್ಬೇಕಾಗತ್ತೆ. ಉದಾಹರಣೆ, ಗೋಡಂಬಿ ಆಗಿರ್ಬೋದು, ಅಥವಾ ಬಾದಾಮಿ ಆಗಿರ್ಬೋದು, ಖರ್ಜೂರ ಆಗಿರ್ಬೋದು, ಅಥವಾ ಒಣದ್ರಾಕ್ಷಿ ಆಗಿರಬಹುದು, ಅಥವಾ ಪಿಸ್ತಾ ಇತ್ಯಾದಿ ಹಣ್ಣುಗಳನ್ನ ತಿನ್ನೋದ್ರಿಂದ ಆ ಒಂದು ಹಣ್ಣುಗಳಲ್ಲಿ ಉತ್ತಮವಾದ ಪ್ರೋಟೀನ್ ಕಂಟೆಂಟ್ ಆಗಿರ್ಬೋದು, ಕಬ್ಬಿಣಾಂಶ ಆಗಿರ್ಬೋದು, ಮತ್ತೆ ನಾರಿನಂಶ ಅದು ಸುಲಭವಾಗಿ ನಮ್ಮ ದೇಹಕ್ಕೆ ಸಿಕ್ಕಿ ನಮ್ಮ ಆರೋಗ್ಯ ತುಂಬಾ ವೃದ್ಧಿ ಆಗುತ್ತದೆ. ಮತ್ತೆ ನಮ್ಮ ದಿನನಿತ್ಯ ಆಹಾರದಲ್ಲಿ ಧಾನ್ಯಗಳನ್ನು ಸಹ ಸೇರಿಸಬೇಕಾಗುತ್ತದೆ. ಈ ಧಾನ್ಯಗಳಿಂದ ದೇಹಕ್ಕೆ ಬೇಕಾದ ಉತ್ತಮವಾದ ಶಕ್ತಿ ದೊರೆಯುತ್ತದೆ, ಮತ್ತೆ ನಾರಿನಂಶ ದೊರೆಯುತ್ತದೆ, ಮತ್ತೆ ನಮ್ಮ ಒಂದು ಪಚನ ಕ್ರಿಯೆಗೆ ಬೇಕಾದಂತ ಉತ್ತಮವಾದ ವೈಟಮಿನ್ಸ್ ಅಂಡ್ ಮಿನರಲ್ಸ್ ಈ ಧಾನ್ಯಗಳಲ್ಲಿ ಸುಲಭವಾಗಿ ಸಿಗುತ್ತೆ. ಮತ್ತೆ ಆದ್ದರಿಂದ ನಾವು ಯಾವಾಗಲೂ ಸಂಪೂರ್ಣ ಧಾನ್ಯಗಳಿಂದ ತಯಾರಿಸಿದಂತ ಒಂದು ಉತ್ಪನ್ನಗಳನ್ನ ಆಯ್ಕೆ ಮಾಡ್ಕೋಬೇಕು, ಯಾಕಂದ್ರೆ ಅದರಿಂದ ಉತ್ತಮವಾದ ಒಂದು ನಾರಿನಂಶ ನಮ್ಮ ದೇಹಕ್ಕೆ ಸಿಗುತ್ತೆ. ಈ ನಾರಿನಂಶದ ಪಾತ್ರ ತುಂಬಾ ಇದೆ. ಈ ನಾರಿನಂಶ ನಮ್ಮ ದೇಹಕ್ಕೆ ಹೋಗೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ ನ ಕಂಟ್ರೋಲ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ಹೃದಯ ಸಂಬಂಧಿತ ರೋಗಗಳನ್ನ ಬರದೇ ಇರೋದಂಗೆ ಕಂಟ್ರೋಲ್ ಮಾಡುತ್ತೆ. ಮತ್ತೆ ದಿನನಿತ್ಯ ಆಹಾರದಲ್ಲಿ ಕೊಬ್ಬು ಮತ್ತೆ ಎಣ್ಣೆಗಳನ್ನು ಸಹ ನಿರ್ಲಕ್ಷಿಸಬಾರದು, ಅದು ಇತಿಮಿತಿ ಪ್ರಮಾಣದಲ್ಲಿ ಸಹ ಸೇವಿಸಬೇಕಾಗತ್ತೆ. ಕೊಬ್ಬು ಆರೋಗ್ಯಕ್ಕೆ ಶಕ್ತಿಯನ್ನು ಒದಗಿಸುತ್ತೆ, ಮತ್ತೆ ಅತಿಯಾದ ಸೇವನೆ ಆರೋಗ್ಯಕ್ಕೆ ಹಾನಿಕರ, ಇದರಿಂದ ದೇಹ ತೂಕ ಹೆಚ್ಚಾಗಿ ಈ ಒಂದು ಬೊಜ್ಜು ಬರೋದ್ರಿಂದ ಅನೇಕ ಕಾಯಿಲೆಗಳು ಉಲ್ಬಣಗೊಳ್ಳುತ್ತೆ. ಮತ್ತೆ ನಮ್ಮ ದಿನನಿತ್ಯ ಆಹಾರದಲ್ಲಿ ಹಾಲು ಮೊಸರಿನ ಪದಾರ್ಥಗಳನ್ನು ಸೇವಿಸದೆ ನಮ್ಮ ಆಹಾರ ಪರಿಪೂರ್ಣ ಆಗೋದಿಲ್ಲ. ಆದ್ದರಿಂದ ದಿನನಿತ್ಯ ಆಹಾರ ಪದ್ಧತಿಯಲ್ಲಿ ಡೈರಿ ಉತ್ಪನ್ನಗಳನ್ನು ಸೇವಿಸೋದ್ರಿಂದ ಆ ಡೈರಿ ಉತ್ಪನ್ನಗಳಿಂದ ನಮ್ಮ ದೇಹಕ್ಕೆ ಬೇಕಾದ ಪ್ರೋಟೀನ್ ಆಗಿರ್ಬೋದು, ಕ್ಯಾಲ್ಸಿಯಂ ಆಗಿರ್ಬೋದು, ವೈಟಮಿನ್ ಡಿ ಆಗಿರ್ಬೋದು, ಪೊಟಾಷಿಯಂ ಆಗಿರ್ಬೋದು, ಫಾಸ್ಫರಸ್ ಆಗಿರ್ಬೋದು, ಇವೆಲ್ಲ ಸುಲಭವಾಗಿ ಸಿಗೋದ್ರಿಂದ ನಮ್ಮ ಆರೋಗ್ಯ ಇನ್ನು ದುಪ್ಪಟ್ಟು ಸದೃಢವಾಗಿರ್ತದೆ. ಮತ್ತೆ ಶುದ್ಧವಾದ ಶುಚಿಯಾದ 2.5 to 3 liters ನೀರನ್ನ ದೇಹಕ್ಕೆ ಸೇವಿಸೋದು ಬಹಳ ಮುಖ್ಯ. ಆದಷ್ಟು ಜಂಕ್ ಫುಡ್ಗಳನ್ನ ಅವಾಯ್ಡ್ ಮಾಡಬೇಕು. ಮತ್ತೆ ಇದರೆಲ್ಲದರ ಜೊತೆಗೆ ನಾವು ಒಂದು ಮಾನಸಿಕ ಒತ್ತಡವನ್ನು ಸಹ ಕಡಿಮೆ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಈ ಮೂಲಕ ನಿಮಗೆ ತಿಳಿಸ್ತೀನಿ. ಹೆಚ್ಚಿನ ಮಾಹಿತಿಗಾಗಿ 9449 1317. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಕೇಳಿದ್ರೆ ಸಂದರ್ಶನಕ್ಕೂ ಮುನ್ನ ಒಂದು ಜನಪದ ಗೀತೆಯನ್ನು ಕೇಳಿ ಬರೋಣ. ಸಾನು ಸುಟ್ಟು ಬೇಗನೆ ಒಲಿಯ ಪುಟವ ಮಾಡಿ ವಸುದೆಯೊಳು ಶಿಶುನಾಳ ದೇಶಗೆ ಅಂದ ಚಂದದ ಎಡೆಯ ಮಾಡಲು ಬೀಸೋಣ ಹಾಡಾಡಿ ಬೀಸೂರ ತಿರುಗಿದರು ಬೀಸೋಣ ಬಿಡದವ್ವ ಬೀಸೂರ ತಿರುಗಿದರು ಬೀಸೋಣ ಬಿಡದವ್ವ ಬೀಸಾನು ಬರ್ರವ್ವ ಹಾಡಾಡಿ ಬೀಸಾನು ಬರ್ರವ್ವ ಹಾಡಾಡಿ ಹಸ್ತಿನಿ ಚಿತ್ತಿನಿ ಶಂಕಿನಿ ಪತ್ನಿನಿ ಹಸ್ತಿನಿ ಚಿತ್ತಿನಿ ಶಂಕಿನಿ ಪತ್ನಿನಿ ಕರಿತಾರೆ ಬರ್ರವ್ವ ಕೂಡಾಡಿ ಬೀಸೂರ ತಿರುಗಿದರು ಬೀಸೋಣ ಬಿಡದವ್ವ ಬೀಸಾನು ಜನಪದ ಗೀತೆಯನ್ನ ಕೇಳಿದ್ರಲ್ಲ ಕೇಳಿದ್ರೆ. ಇನ್ನು ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಮುಂಗಾರು ಹಂಗಾಮಿಗೆ ರೈತರು ಕೈಗೊಳ್ಳಬೇಕಾದ ಬೇಸಾಯ ಕ್ರಮಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಬೇಸಾಯ ಶಾಸ್ತ್ರಜ್ಞರಾದ ಡಾ ಓ ಕುಮಾರ ಅವರೊಂದಿಗೆ ಸಂದರ್ಶನವನ್ನ. ನಮಸ್ಕಾರ ರೈತ ಬಂಧುವರೇ, ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಈ ಮುಂಗಾರು ಹಂಗಾಮಿಗೆ ರೈತರು ಕೈಗೊಳ್ಳಬೇಕಾದಂತಹ ಒಂದು ಬೇಸಾಯ ಕ್ರಮಗಳ ಬಗ್ಗೆ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಹಿರಿಯೂರು ಬಬ್ಬೂರು ಫಾರಂನ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಬೇಸಾಯ ಶಾಸ್ತ್ರಜ್ಞರಾದಂತಹ ಡಾಕ್ಟರ್ ಓ ಕುಮಾರ್ ಅವರು. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ಇವತ್ತು ಈ ಮುಂಗಾರು ಹಂಗಾಮಿಗೆ ನಮ್ಮ ರೈತರು ಏನೇನು ಒಂದು ಬೇಸಾಯ ಕ್ರಮಗಳನ್ನು ಕೈಗೊಳ್ಳಬೇಕು ಅದರ ಬಗ್ಗೆ ತಿಳಿಸ್ಕೊಡಿ. ಈ ಮಳೆ ಬರೋಕ್ಕಿಂತ ಮೊದಲು ಅಂದ್ರೆ ಮಳೆನ ನೀರನ್ನ ಸಂಗ್ರಹಣೆ ಮಾಡೋದು ಹೆಂಗೆ ಈ ಮುಂಗಾರು ಹಂಗಾಮಿನಲ್ಲಿ ಅದರ ಬಗ್ಗೆ ಹೇಳಿ ಸರ್. ನಮಸ್ತೆ ರೈತ ಬಾಂಧವರೇ. ಈಗ ನಾವು ನೋಡ್ತಕ್ಕಂಥದ್ದೇನಂದ್ರೆ ಮುಂಗಾರು ಏಪ್ರಿಲ್ ತಿಂಗಳಿಗೆ ಮಧ್ಯಭಾಗದಲ್ಲಿ ಅಥವಾ ಮೇ ತಿಂಗಳ ಮೊದಲನೇ ವಾರದಲ್ಲಿ ಮಳೆ ಬರೋದು ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದು. ಈ ಒಂದು ಸನ್ನಿವೇಶದಲ್ಲಿ ಬರ್ತಕ್ಕಂಥ ಮಳೆ ನೀರನ್ನ ಆದಷ್ಟು ನಮ್ಮ ಭೂಮಿಯಲ್ಲಿ ಇಂಗು ಹಾಗೆ ಮಾಡ್ಬೇಕಂದ್ರೆ ಏನ್ ಮಾಡಬಹುದು ಅಂತ ನಾವು ತಿಳ್ಕೊಬೇಕಾಗುತ್ತೆ. ಉದಾಹರಣೆಗೆ ನಾವು ಏನ್ ಹೇಳ್ತೀವಿ ಅಂದ್ರೆ ಮೊದಲೆಲ್ಲ ತುಂಬಾನೇ ಮಳೆ ಬಂದ ತಕ್ಷಣ ಆಳವಾಗಿ ಉಳುಮೆ ಮಾಡ್ತಿದ್ರು, ಆಮೇಲೆ ಬರ್ತಕ್ಕಂಥ ಮಳೆ ಎಲ್ಲ ಕಂಪ್ಲೀಟ್ ಆಗಿ ನಮ್ಮ ಭೂಮಿಯಲ್ಲಿ ಇಂಗ್ಕೊಂಡು ಅಲ್ಲೇ ಇರೋದು, ಬೇರೆ ಕಡೆ ಹರಿದು ಹೋಗ್ತಿರ್ಲಿಲ್ಲ. ಸೊ ಈಗ ಸ್ವಲ್ಪ ರೈತರು ಏನಾಗಂದ್ರೆ ಈ ಟ್ರ್ಯಾಕ್ಟರ್ ಉಳುಮೆ ಮಾಡೋದ್ರಿಂದ ಆ ಪದ್ಧತಿನೂ ಕೂಡ ಸ್ವಲ್ಪ ಕಡಿಮೆ ಆಗ್ತಿದೆ. ಸೊ ಆ ದೃಷ್ಟಿಯಿಂದ ಈಗ ರೈತ ಬಾಂಧವರು ನಾವು ಯಾವಾಗ್ಲೂ ಭೂಮಿನ ಒಂದೂವರೆ ಅಡಿಯಷ್ಟು ಆಳವಾಗಿ ನಾವು ಉಳುಮೆ ಮಾಡ್ಬೇಕು. ಈಗ ಕಬ್ಬಿಣದ ನೇಗಿಲು ಎಲ್ಲ ಟ್ರ್ಯಾಕ್ಟರ್ಲ್ಲಿ ಹೊಡಿತಾರೆ ರೈತ ಬಾಂಧವರು. ಈಗ ಮೊದಲೆಲ್ಲ ಎತ್ತುಗಳನ್ನ ಕಟ್ಕೊಂಡು ವ್ಯವಸಾಯ ಮಾಡ್ತಿದ್ರು, ಆಳವಾಗಿ ಉಳುಮೆ ಮಾಡ್ತಿದ್ರು ಕಬ್ಬಿಣದ ನೇಗಿಲು ಹಾಕಿ. ಈಗ ಪದ್ಧತಿ ಸ್ವಲ್ಪ ಕಡಿಮೆ ಆಗ್ತಿದೆ. ಅಂದ್ರೆ ಒಂದ್ ಮಳೆ ಬಂದ ತಕ್ಷಣ ನಾವು ಆದಷ್ಟು ಟ್ರ್ಯಾಕ್ಟರಲ್ಲಿ ಈ ಆಳವಾಗಿ ಫ್ಲೋಗಳನ್ನು ಹಾಕೊಂಡು ಉಳುಮೆ ಮಾಡೋದ್ರಿಂದ ಏನಾಗುತ್ತೆ, ಆ ಭೂಮಿಯಲ್ಲಿ ಇರ್ತಕ್ಕಂಥ ಮಣ್ಣು ಕೆಳ ಪದರಲ್ಲಿ ಇರ್ತಕ್ಕಂಥ ಮಣ್ಣು ಮೇಲ್ ಬರುತ್ತೆ, ಮೇಲಿರೋ ಮಣ್ಣು ಕೆಳಗೆ ಹೋಗುತ್ತೆ. ಈ ತರ ಮಾಡೋದ್ರಿಂದ ನಮ್ಮ ಭೂಮಿಯಲ್ಲಿ ಬರ್ತಕ್ಕಂಥ ಮಳೆ ನೀರು ಕಂಪ್ಲೀಟ್ ಆಗಿ ನಮ್ಮ ಭೂಮಿಯಲ್ಲೇ ಹಿಂಗ್ ಹೋಗುತ್ತೆ, ಅದು ಬೆಳೆಗೆ ಬೇಕಾದಾಗ ಅದು ಬಳಸ್ಕೊಳ್ಳುತ್ತೆ. ಆಮೇಲೆ ನೀರು ಯಾವಾಗ್ಲೂ ಹರಿಯಕ್ ಬಿಟ್ರೆ ನಾವೇನಾಗುತ್ತೆ ಅಂದ್ರೆ ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ಮಣ್ಣು ಜೊತೆಗೆ ಪೋಷಕಾಂಶಗಳೆಲ್ಲ ಹರಿದು ಬೇರೆ ಜಮೀನಿಗೆ ಹೋಗುತ್ತೆ. ಸೊ ಆ ದೃಷ್ಟಿಯಿಂದ ನೀವು ಯಾವಾಗ್ಲೂ ಆಳವಾಗಿ ಉಳುಮೆ ಮಾಡೋದ್ರಿಂದ ಮಣ್ಣು ಮೇಲೆ ಕೆಳಗಾಗತ್ತೆ. ಮೇಲೆ ಕೆಳಗಾಗೋದ್ರಿಂದ ಈಗ ಉದಾಹರಣೆಗೆ ನಾವು ಈ ಕೀಟ ರೋಗದ ಬಾಧೆ ಬರ್ತಕ್ಕಂಥ ಕೋಶಗಳು ಅವೆಲ್ಲ ಬಿಸಿಲಿನ ತಾಪಕ್ಕೆ, ಏನು ಏಪ್ರಿಲ್ ಮೇ ತಿಂಗಳಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಕೋಶಗಳೆಲ್ಲ ಮೇಲ್ ಬಂದು ಎಲ್ಲ ಬಿಸಿಲಿನ ತಾಪಕ್ಕೆ ಸತ್ತೋಗ್ತವೆ, ಕೆಲವು ಕಳೆಯದ ಬೀಜಗಳು ಕೂಡ ಆ ತಾಪಕ್ಕೆ ಎಲ್ಲ ಸತ್ತೋಗ್ತವೆ. ಸೊ ಈ ದೃಷ್ಟಿಯಿಂದ ನಾವು ಆಳವಾಗಿ ಉಳುಮೆ ಮಾಡಿ ಬಿಸಿಲಿನ ತಾಪಕ್ಕೆ ಇವೆಲ್ಲವನ್ನ ಕಂಟ್ರೋಲ್ ಮಾಡಿ ಇದ್ದೇ ಆದಲ್ಲಿ ಮಣ್ಣಿನ ಜೊತೆಗೆ ಬೇರೆ ಎಲ್ಲ ಅನುಕೂಲಗಳು ಜಾಸ್ತಿ ಆಗ್ತವೆ. ಬೆಳೆ ಬೆಳಿಲಿಕ್ಕೆ ಅಥವಾ ಕೀಟ ರೋಗದ ಬಾಧೆ ಕಡಿಮೆ ಆಗೋದು, ಮಳೆ ನೀರು ಸಂರಕ್ಷಣೆ ಆಗೋದು, ಬೆಳೆ ಚೆನ್ನಾಗಿ ಬರಲಿಕ್ಕೆ ಇವೆಲ್ಲ ಅನುಕೂಲ ಆಗುತ್ತೆ. ಈ ದೃಷ್ಟಿಯಿಂದ ರೈತ ಬಂದರು ಆದಷ್ಟು ನೀವು ನಮ್ಮ ಭೂಮಿ ಸ್ವಲ್ಪ ಇಳಿಜಾರಿಗೆ ನೀರು ಹರಿಯೋಂಗಿದ್ರೆ ಆದಷ್ಟು ಇಳಿಜಾರಿಗೆ ಅಡ್ಡಲಾಗಿ ನಾವು ಉಳುಮೆ ಮಾಡೋದು, ಉಳುಮೆ ಮಾಡಿ ನಾವು ಆದಷ್ಟು ಆಳವಾಗಿ ಉಳುಮೆ ಮಾಡೋದ್ರಿಂದ ಈ ಮಣ್ಣು ಮೇಲೆ ಕೆಳಗೆ ಮಾಡೋದ್ರಿಂದ ಇವೆಲ್ಲ ಅನುಕೂಲಗಳನ್ನು ನಾವು ಪಡಿಬಹುದು. ಈ ಬರ್ತಕ್ಕಂಥ ಮಳೆ ನೀರು ಈಗಾಗಲೇ ನಾವು ಹೇಳಿದ್ವಿ ಮಳೆ ಪ್ರಮಾಣನು ತುಂಬಾ ಕಡಿಮೆ ಆಗ್ತಿದೆ. ಈ ದೃಷ್ಟಿಯಲ್ಲಿ ನೀವು ಈಗ ಬರ್ತಕ್ಕಂಥ ನೀರು ನಮ್ಮ ಭೂಮಿಯಲ್ಲಿ ಉಳಿಸ್ಕೊಂಡ್ರೆ ತುಂಬಾನೇ ಅನುಕೂಲ ಆಗುತ್ತೆ, ಬೆಳೆ ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾವು ಆ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ. ಸರ್, ಈಗ ಕೃಷಿ ಮಾಡೋಂತಾರ ಅದರಲ್ಲೂ ನಾವು ಹೊರ ಭೂಮಿಗೆ ವ್ಯವಸಾಯ ಮಾಡೋಂತಾರ ಮಳೆ ಮೇಲೆ ನಾವು ಅವಲಂಬನೆ ಆಗ್ಬೇಕಾಗುತ್ತೆ. ಹಾಗಾಗಿ ನಮ್ಮ ಭಾಗಕ್ಕೆ ಯಾವ ರೀತಿ ಮಳೆ ಆಗುತ್ತೆ, ಎಷ್ಟು ಮಳೆ ಬೀಳುತ್ತೆ, ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡೇ ನಾವು ಒಂದು ಬೆಳೆಗಳನ್ನು ಆಯ್ಕೆ ಮಾಡಬೇಕಾಗುತ್ತೆ, ಒಂದು ಬೀಜಗಳನ್ನು ಒಂದು ಸಿದ್ಧತೆ ಮಾಡ್ಕೊಳ್ಬೇಕಾಗುತ್ತೆ, ಈ ಬೀಜೋಪಚಾರ ಮಾಡಬೇಕಾಗುತ್ತೆ. ನಮ್ಮ ರೈತ ಬಾಂಧವರು ಈಗೇನು ನೀವು ಹೇಳಿದ್ರಿ ಭೂಮಿ ತಯಾರಿ ಈ ರೀತಿ ಮಾಡಿಕೊಂಡ್ರೆ ಮಳೆ ನೀರು ಹಿಡ್ದಿಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ, ಆ ಭೂಮಿ ತಯಾರಿ ಆದಮೇಲೆ ಈ ಬೀಜದ ಸಿದ್ಧತೆ ಯಾವ ರೀತಿ ಮಾಡಬೇಕು, ಬೀಜೋಪಚಾರ ಯಾವ ರೀತಿ ಮಾಡ್ಕೋಬೇಕು, ಮತ್ತೆ ಬೆಳೆಗಳನ್ನು ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು? ಈಗ ಸಾಮಾನ್ಯವಾಗಿ ನಾವು ಬಿತ್ತನೆ ಮಾಡಲಿಕ್ಕೆ ಭೂಮಿ ಎಲ್ಲ ಸಿದ್ಧತೆ ಆಗಿ, ನಾವು ಹೇಳಿದ್ವಿ ಮುಂಗಾರು ಹಂಗಂ ಬಂದ ತಕ್ಷಣ ಮಾಗಿ ಉಳುಮೆ ಮಾಡೋದು, ಮಾಗಿ ಉಳುಮೆ ಮಾಡಿದ್ಮೇಲೆ ನಮ್ಮ ಭೂಮಿ ಎಲ್ಲ ಸಿದ್ಧತೆ ಮಾಡ್ಕೊಂತೀವಿ, ಮಳೆ ಬರೋಕ್ಕೆಲ್ಲ ರೆಡಿ ಆಗಿರ್ತದೆ, ಮೇ ತಿಂಗಳಿಗೆ ಎಲ್ಲ ಮುಂಗಾರೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಆ ದೃಷ್ಟಿಯಲ್ಲಿ ಭೂಮಿ ಎಲ್ಲ ಸಿದ್ಧತೆ ಮಾಡ್ಕೊಂಡು ಸಂತಟ್ ಮಾಡ್ಕೊಂಡು ನಾವು ರೆಡಿ ಆದ್ಮೇಲೆ ನಾವು ಬೀಜಗಳನ್ನ ಆಯ್ಕೆ ಮಾಡೋದು. ನಾವು ಬೀಜನ ತಗೋಬೇಕಂದ್ರೆ ಸದೃಢವಾದ ಚೆನ್ನಾಗಿ ಪ್ರಮಾಣೀಕೃತ ಬೀಜಗಳನ್ನ ನಾವು ತಗೋಬೇಕಾಗಿ. ಉದಾಹರಣೆಗೆ ನಾವು ರೈತ ಬಾಂಧವರು ಏನ್ ಮಾಡ್ತೀವಿ, ಈಗ ನಾವು ಬೀಜನ ಬೇರೆ ಕಡೆ ಕೃಷಿ ಇಲಾಖೆ ಅಥವಾ ಬೇರೆ ಕಡೆ ಎಲ್ಲರ ತಗೊಂಡಂಗಿದ್ರೆ ಅದು ಬೀಜದ ಒಂದು ದೃಢೀಕರಣವಾಗಿರ್ತಕ್ಕಂಥ ಬೀಜಗಳನ್ನ ನಾವು ತಗೋಬೇಕಾಗತ್ತೆ. ಅಥವಾ ನಾವು ರೈತರು ಈ ಕೆಲವರು ಈಗ ಎಳ್ಳು ಬಿತ್ತುತ್ತಾರೆ, ಮನೆಯಲ್ಲಿ ಇರ್ತಕ್ಕಂಥ ಎಳ್ಳನ್ನ ತಗೊಂಡು ಎಳ್ಳು ಬೆಳೆ ಬೆಳೀತಕ್ಕಂಥ ರೈತರು ಏನು ಅವನ್ನೇ ಸರ್ಟಿಫೈಡ್ ಬೀಜನೇ ತಗೊಂಡು ಬಿತ್ತನೆ ಮಾಡಲ್ಲ. ಸೊ ಚೆನ್ನಾಗಿರ್ತಕ್ಕಂಥ ಬೀಜನ ಆಯ್ಕೆ ಮಾಡ್ಕೊಂಡು ನಾವು ಬೀಜನ ಬಿತ್ತನೆ ಮಾಡಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ಬೀಜದ ಆಯ್ಕೆ ಅಂದರೆ ಸದೃಢ ಚೆನ್ನಾಗಿ ಸರ್ಟಿಫೈಡ್ ಆಗಿರ್ತಕ್ಕಂಥದ್ದು ಪ್ರಮಾಣೀಕೃತ ಬೀಜಗಳು. ನಾವು ಯಾವುದೇ ಬೆಳೆ ಬೆಳೆಯುವುದು, ಸೂರ್ಯಕಾಂತಿ ಬೆಳೆಯುವುದು ಅಥವಾ ಹತ್ತಿ ಬೆಳೆಯುವುದು ಅಥವಾ ಶೇಂಗಾ ಬೆಳಿತೀವಿ, ಚೆನ್ನಾಗಿರೋ ಬೀಜಗಳನ್ನು ಸಿದ್ಧತೆ ಮಾಡ್ಕೋಬೇಕು. ಆಮೇಲಿಂದ ದೃಢೀಕರಣ ಆಗಿರ್ತಕ್ಕಂಥ ಬೀಜಗಳನ್ನು ಆಯ್ಕೆ ಮಾಡಿದ ಮೇಲೆ ನಾವು ಬೀಜನ ಬಿತ್ತಕ್ಕಿಂತ ಮುಂಚೆ ಏನೇನು ಮಾಡ್ಬೋದು ಅವನ್ನ ಚೆನ್ನಾಗಿ ಬೆಳಿಲಿಕ್ಕೆ. ಈಗ ಖುಷ್ಕಿ ಭೂಮಿಯಲ್ಲಿ ಮಳೆ ಬರ್ತಕ್ಕಂಥದ್ದೇ ಕಡಿಮೆ, ಸೊ ಸರಿಯಾಗಿ ಪ್ರಮಾಣದಲ್ಲಿ ಮಳೆ ಬರೋದು ಕಡಿಮೆ ಆಗ್ತಾ ಇದೆ ಈಗ. ಸೊ ಬೀಜನ ಆಯ್ಕೆ ಮಾಡಿದ್ಬಿಟ್ರೆ ನಾವು ನಮ್ಮ ಬೆಳೆ ಬೆಳಿಲಿಕ್ಕೆ 30-40% ನಮ್ಮ ಬೆಳೆಯ ಇಳುವರಿ ಬೀಜದ ಆಯ್ಕೆ ಮೇಲೆ ಸೀಮಿತವಾಗಿರ್ತದೆ. ಸೊ ಈ ದೃಷ್ಟಿಯಲ್ಲಿ ನಾವು ಆದಷ್ಟು ಚೆನ್ನಾಗಿರೋ ಬೀಜ ಪ್ರಮಾಣೀಕೃತ ಬೀಜಗಳನ್ನು ಆಯ್ಕೆ ಮಾಡಬಹುದು, ಮಾಡಿಕೊಂಡು ನಾವು ಈಗ ನಾನು ಹೇಳಿದೆ ಬೇರೆ ಬೇರೆ ಬೆಳೆಗಳಲ್ಲಿ ಕೂಡ ನಾವು ಈಗ ಶೇಂಗಾ ಬೆಳಿತೀವಿ, ಬೀಜ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಬೀಜನೇ ಬಳಸ್ಕೊಂತೀವಿ ಕೆಲವರು, ಅಥವಾ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಚೆನ್ನಾಗಿರೋ ಬೀಜನ ತಗೊಂಡ್ಬಂದು ಬಿತ್ತನೆ ಮಾಡ್ತೀವಿ. ಈ ಬೀಜದ ಆಯ್ಕೆಯಲ್ಲೂ ಕೂಡ ನಮ್ಮ ಬೆಳೆ ಬೆಳೆಯೋದನ್ನ ನಿರ್ಧಾರ ಆಗುತ್ತೆ. ಸೊ ಈ ದೃಷ್ಟಿಯಲ್ಲಿ ನಾವು ಪ್ರಮಾಣೀಕೃತ ಬೀಜಗಳನ್ನ ಆಯ್ಕೆ ಮಾಡಿಕೊಂಡು ಬಿತ್ತನೆ ಮಾಡಬೇಕಾಗತ್ತೆ. ಈಗ ಪ್ರಮಾಣೀಕೃತ ಬೀಜ ತಗೊಂಡಿರ್ತೀವಿ, ಈಗ ಉದಾಹರಣೆಗೆ ನಾವು ಬೀಜೋಪಚಾರ ಮಾಡ್ಬೇಕಂದ್ರೆ ಕೆಲವೊಂದು ಬೀಜನ ಮೊದಲೇ ಬೀಜೋಪಚಾರ ಆಗಿರ್ತವೆ. ಉದಾಹರಣೆ ಸೂರ್ಯಕಾಂತಿ ಬೀಜ ತಗೊಂಡ್ರೆ ನಮಗೆಲ್ಲ ಬೀಜೋಪಚಾರ ಆಗಿರ್ತದೆ, ಅಂದ್ರೆ ರಾಸಾಯನಿಕ ವಸ್ತುವಿಂದ ಬೀಜೋಪಚಾರ ಆಗಿರ್ತದೆ. ಅದೇ ತರ ನಮಗೆ ಹತ್ತಿ ಬೀಜ ತಗೊಂಡ್ರೆ ಅದು ಕೂಡ ಬೀಜೋಪಚಾರ ಆಗಿರ್ತದೆ. ಅದೇ ತರ ನಾವು ಬೇರೆ ತರ ಈಗ ಬೀಜಗಳನ್ನ ಬೀಜೋಪಚಾರ ಮಾಡೋದಕ್ಕಿಂತ ನಾವು ಎಳ್ಳು ಬಿತ್ತಕ್ಕಂಥ ರೈತರು ಅಥವಾ ನಾವು ಈ ಶೇಂಗಾ ಬೆಳಿತಕ್ಕಂಥ ರೈತರು ಬೀಜೋಪಚಾರನ ಮಾಡಬೇಕು. ಬೀಜೋಪಚಾರ ಅಂದ್ರೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಬೆಳೆಗೆ ಬೆಳೀತಕ್ಕಂಥ ಹಂತದಲ್ಲಿ ಬರ್ತಕ್ಕಂಥ ಕೀಟ ರೋಗ ಇರ್ಬೋದು, ನಮ್ಮ ಬೆಳೆ ಸದೃಢವಾಗಿ ಬೆಳಿಬೇಕಂದ್ರೆ ಸಸಿಯಿಂದ ನಾವು ನಿರ್ಧಾರ ಮಾಡಬೇಕಾಗತ್ತೆ. ಈ ದೃಷ್ಟಿಯಿಂದ ನಾವು ಬೀಜೋಪಚಾರ ಮಾಡೋದು ಸೂಕ್ತ. ಅಂದ್ರೆ ಕೆಲವು ಬೀಜೋಪಚಾರ ಮಾಡಿರ್ತಾರೆ ರಾಸಾಯನಿಕ ವಸ್ತುಗಳಿಂದ, ನಾವು ಕೆಲವು ಜೈವಿಕ ಗೊಬ್ಬರ, ಈಗ ಜೈವಿಕ ಗೊಬ್ಬರಗಳು ಸಿಗ್ತವೆ, ರಾಸಾಯನಿಕ ವಸ್ತುಗಳನ್ನು ಬಳಸಿ ಬೀಜೋಪಚಾರ ಮಾಡಬಹುದು. ಅದರಿಂದ ಬರ್ತಕ್ಕಂಥ ಬೆಳೆ ಏನು ಮೊದಲೇ ಹಂತದಲ್ಲಿ ಇರ್ತಕ್ಕಂಥ ಬೆಳೆಗಳನ್ನ ಕೀಟ ರೋಗ ಬಾಧೆ ತಡೀತವೆ, ಅದರ ಜೊತೆಗೆ ನಮ್ಮ ಬೆಳೆ ಸದೃಢವಾಗಿ ಬೆಳೀಲಿಕ್ಕೆ ಅನುಕೂಲವಾಗುತ್ತೆ. ಈ ದೃಷ್ಟಿಯಿಂದ ಬೀಜೋಪಚಾರ ಮಾಡ್ತಕ್ಕಂಥದ್ದಂದ್ರೆ ನಾವು ಉದಾಹರಣೆಗೆ ನಾವು ಈಗ ಸೂರ್ಯಕಾಂತಿ ಬೆಳೆಯನ್ನ ನಾವು ಬೀಜೋಪಚಾರ ಮಾಡಿದ್ರೆ ನಮ್ಮಲ್ಲಿ ಜೈವಿಕ ಗೊಬ್ಬರ ರೈಸೋಬಿಯಂ ಅಂತ ಒಂದು ಜೀವಾಣು ಸಿಗುತ್ತೆ, ಜೀವಾಣು ಗೊಬ್ಬರ ಅಂದ್ರೆ ಜೈವಿಕ ಗೊಬ್ಬರ, ಅದು ಕಡಿಮೆ ರೇಟ್ 20 ರೂಪಾಯಿ ಕೆಜಿನ ಏನೋ ಸಿಗುತ್ತೆ ರೈತ ಸಂಪರ್ಕ ಕೇಂದ್ರದಲ್ಲಿ. ಸೊ ಆ ಪೌಡರ್ ಸಿಗುತ್ತೆ ನಿಮ್ಗೆ, ಆ ಪೌಡರ್ ತಗೊಂಡ್ಬಂದು ನಾವು ಬೀಜೋಪಚಾರ ಮಾಡ್ಬೇಕು. ಈಗ ಉದಾಹರಣೆ ನಾವು ರೈತರು ಏನ್ ಮಾಡ್ತೀವಿ, ಶೇಂಗಾ ಬೀಜ ತಗೊಂಡ್ಬಿಟ್ಟು ಅದನ್ನ ಸಪ್ರೇಟ್ ಆಗಿ ಅಲ್ಲಿ ಇಟ್ಕೊಂಡು ಬೀಜೋಪಚಾರ ಮಾಡೋದಂದ್ರೆ ಬೆಲ್ಲದ ಪಾಕ ಮಾಡ್ಕೋಬೇಕು. ಈಗ ಉದಾಹರಣೆ ನಮಗೆ ಒಂದ್ 40 ಕೆಜಿಗೆ ಅಂದ್ರೆ ಒಂದು 2-3 ಕೆಜಿ ಬೆಲ್ಲದ ಪಾಕ ಮಾಡ್ಕೊಂಡು ನಾವು ಯಾವಾಗಲೂ ಅಂಟಂಟಾಗಿ ಬೆಲ್ಲದ ಪಾಕ ಮಾಡ್ಕೊಂಡು ಅದನ್ನ 2-3 ಕೆಜಿ ಅಷ್ಟು ಪಾಕದ್ದು ನೀರನ್ನ ರೆಡಿ ಮಾಡಿಕೊಂಡು ಅದನ್ನ ತಣ್ಣಗೆ ಮಾಡಿಬಿಟ್ಟು ಶೇಂಗಾ ಬೀಜದಲ್ಲಿ ಆ ಪಾಕನ ಮಿಕ್ಸ್ ಮಾಡಿ ಆಮೇಲಿಂದ ಜೈವಿಕ ಗೊಬ್ಬರ ಪೌಡರ್ನ ಅದರ ಜೊತೆಗೆ ಮಿಕ್ಸ್ ಮಾಡಿದ್ರಿಂದ ಆ ಶೇಂಗಾದ ಬೀಜದ ಪದರುಗಳಲ್ಲಿ, ಬೀಜದ ಏನು ಹೊರಭಾಗದ ಪದರುಗಳಿರ್ತಾವ ಅಲ್ಲೆಲ್ಲ ಜೈವಿಕ ಗೊಬ್ಬರ ಅಂಟ್ಕೊಳುತ್ತೆ. ಅದನ್ನ 1/2 ಗಂಟೆ ಅಷ್ಟು ನೆರಳಲ್ಲಿ ಒಣಗಿಸಿ ನಾವು ಬಿತ್ತನೆ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿ ನಮ್ಮ ಭೂಮಿಯಲ್ಲಿ ಆದಷ್ಟು ಈ ಜೈವಿಕ ಕ್ರಿಯೆಗಳನ್ನು ಜಾಸ್ತಿ ಮಾಡುತ್ತೆ. ಆಮೇಲೆ ಈ ಸಾರಜನಕ ಪ್ರಮಾಣ ಏನು ನಾವು ಶೇಂಗಾದ ಬೆಳೆಯಲ್ಲಿ ಗಂಟಾಗಿರ್ತಾವಲ್ಲ ಅವನ್ನ ಜಾಸ್ತಿ ಮಾಡುವುದು, ಅಂದ್ರೆ ಸ್ಥಿರೀಕರಣ ಆಗುತ್ತೆ, ಸಾರಜನಕ ಸ್ಥಿರೀಕರಣ ಆಗೋದ್ರಿಂದ ಬೆಳೆಗೆ ಚೆನ್ನಾಗಿ ಬೆಳೀತತೆ. ಆಮೇಲಿಂದ ನಾವು ಕಡಿಮೆ ಗೊಬ್ಬರನು ಬಳಸಿದ್ರು ಕೂಡ ಅದು ಬೆಳೆ ಚೆನ್ನಾಗಿ ಬರುತ್ತೆ. ಉದಾಹರಣೆಗೆ ಸಾರಜನಕ ನಾವು ಒಂದು 30-40 ಕೆಜಿ ಹಾಕ್ತೀವಿ ಅಂದ್ರೆ ಒಂದು 10 ಕೆಜಿ ಕಡಿಮೆ ಹಾಕಿದ್ರು ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ ಬೆಳೆ, ಮಳೆ ಎಲ್ಲ ಚೆನ್ನಾಗಿ ಬಂದಿದೆ ಅಂದ್ರೆ ಸದೃಢವಾಗಿ ಬೆಳೀತತೆ, ಮತ್ತೆ ಬೆಳೆ ಇಳುವರಿನೂ ತುಂಬಾ ಜಾಸ್ತಿ ಆಗುತ್ತೆ. ಆಮೇಲೆ ಒಟ್ಟಾರೆ ಈ ಬೀಜೋಪಚಾರ ಮಾಡೋದ್ರಿಂದ ನಮ್ಮ ಬೆಳೆಗೆ ಬರ್ತಕ್ಕಂಥ ಕೀಟ ರೋಗ ಬಾಧೆಯನ್ನು ತುಂಬಾನೇ ಕಡಿಮೆ ಮಾಡಬಹುದು. ಇವನ್ನ ನಾವು ಅನುಸರಿಸಿದ್ದಾದಲ್ಲಿ ನಮ್ಮ ರೈತರಿಗೆ ಅನುಕೂಲ ಆಗುತ್ತಂತ ಹೇಳ್ತೀನಿ. ಈಗ ನಮ್ಮ ರೈತರು ಮಳೆ ಬಂತು, ಮಳೆ ನೀರು ಸಂರಕ್ಷಣೆ ಯಾವ ರೀತಿ ಆಗುತ್ತಂತ ಹೇಳಿದ್ರೆ, ಅಂದ್ರೆ ಭೂಮಿಗೆ ಅಡ್ಡಲಾಗಿ ಬಿತ್ತೋದ್ರಿಂದ ನೀರನ್ನು ಹಿಡಿದಿರ್ತವೆ ಭೂಮಿ ಅಂತ ಹೇಳಿದ್ರೆ, ಆಮೇಲೆ ಒಂದು ಬೀಜ ಉಪಚಾರ ಯಾವ ರೀತಿ ಮಾಡಬೇಕು, ಬೀಜದ ಆಯ್ಕೆ ಆಗಿರ್ಬೇಕು ಅಂತ ತಾವು ಹೇಳಿದ್ರು ಸರ್. ಇನ್ನು ಈ ಬೇಸಾಯ ಕ್ರಮಗಳು ಬಂದಾಗ ನಮ್ಮ ಕೃಷಿಯಲ್ಲಿ ನೀರಿನ ಸಂರಕ್ಷಣಾ ಕ್ರಮಗಳು ಮತ್ತು ಇನ್ನು ಬೀಜದ ಆಯ್ಕೆ ಇವೆಲ್ಲ ಯಾವ ರೀತಿ ಮಾಡಬೇಕಾಗುತ್ತೆ? ಈಗ ಕೊಟ್ಟಿಗೆ ಗೊಬ್ಬರನ ನಾವೆಲ್ಲ ಹೊಲಕ್ಕೆ ಕೊಡಿತೀವಿ. ಯಾವಾಗ ಅಂದ್ರೆ ಈ ಬೇಸಿಗೆ ಕಾಲದಲ್ಲಿ ತಿಪ್ಪೆಯಿಂದ ತಗೊಂಡೋಗಿ ನಮ್ಮ ಹೊಲದಲ್ಲಿ ಅಲ್ಲೆಲ್ಲ ಹಾಕ್ತಿವಿ. ಆದಷ್ಟು ರೈತ ಬಾಂಧವರು ಏನ್ ಮಾಡಬೇಕಾಗತ್ತೆ ಅಂದ್ರೆ, ಕೊಟ್ಟಿಗೆ ಗೊಬ್ಬರನ ತಗೊಂಡೋಗಿ ನಾವು ಆದಷ್ಟು ಒಂದು ಭಾಗದಲ್ಲಿ ಅಥವಾ ನಾವು ಎಲ್ಲಿ ಶೇಖರಣೆ ಮಾಡ್ಬೇಕು ಅಲ್ಲಿ ಶೇಖರಣೆ ಮಾಡಿಬಿಟ್ಟು ಅದ್ರ ಮೇಲೆ ಆದಷ್ಟು ಮಣ್ಣನ್ನು ಮುಚ್ಚಿಬಿಡ್ಬೇಕು. ಈಗ ನಾವು ನೋಡ್ತೀವಿ ಅಂತ ಏನಂದ್ರೆ ಬಿಸಿಲು ಜಾಸ್ತಿ ಇರ್ತದೆ, ರೈತ ಬಾಂಧವರು ಎಲ್ಲ ಕೊಟ್ಟಿಗೆ ಗೊಬ್ಬರನ ಹೊಲದಲ್ಲಿ ಅಲ್ಲೆಲ್ಲ ಚೆಲ್ಬಿಟ್ಟಿರ್ತಾರೆ. ನೀರಿನ ಅಂಶ ಅದರಲ್ಲಿ ಇರ್ತಕ್ಕಂಥ ಪೋಷಕಾಂಶ ಬಿಸಿಲಿನ ತಾಪಕ್ಕೆ ಆವಿಯಾಗಿ ಹೋಗುತ್ತೆ. ಸೊ ಆದಷ್ಟು ತಗೊಂಡೋಗಿರ್ತಂಥ ಗೊಬ್ಬರನ ಜಮೀನಲ್ಲಿ ಹಾಕಿದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಮುಚ್ಚಬೇಕು. ಅದಾದ್ಮೇಲೆ ನಿಮಗೆ ಹೊಲದಲ್ಲಿ ಎಲ್ಲ ಸ್ಪ್ರೆಡ್ ಮಾಡಬೇಕಂದ್ರೆ ಅಂದರೆ ಅದನ್ನು ಕ್ಲೀನಾಗಿ ಅದು ಹೊಲ ತುಂಬ ಹಾಕಿಬಿಟ್ಟು ಇಮಿಡಿಯೇಟ್ ಆಗಿ ನಾವು ಉಳುಮೆ ಮಾಡಬೇಕು. ಉಳುಮೆ ಮಾಡೋದ್ರಿಂದ ಭೂಮಿಯಲ್ಲಿ ಕರೆಕ್ಟಾಗಿ ಸೇರ್ಕೊಳುತ್ತೆ, ಅದರಿಂದ ನಮಗೆ ಇರ್ತಕ್ಕಂಥ ಪೋಷಕಾಂಶ ನಮ್ಮ ಬೆಳೆಗೆ ಅಥವಾ ನಮ್ಮ ಭೂಮಿಯಲ್ಲಿ ಉಳ್ಕೊಳುತ್ತೆ. ಸಾಮಾನ್ಯವಾಗಿ ನಾವು ರೈತರು ಈ ಥರ ತಿಪ್ಪೆಯಿಂದ ತಗೊಂಡೋಗಿ ಅಲ್ಲೆಲ್ಲ ಹೊಲದಲ್ಲಿ ಹಾಕಿರ್ತಾರೆ, ಬಿಸಿಲಿನ ತಾಪಕ್ಕೆ ಎಲ್ಲ ಹೋಗಿರ್ತದೆ. ಇದನ್ನು ಸ್ವಲ್ಪ ರೈತರು ಗಮನ ಹರಿಸ್ಬೇಕು. ಈ ಪೋಷಕಾಂಶಗಳನ್ನು ಸಾಮಾನ್ಯವಾಗಿ ನಾವು ಅದನ್ನು ತಡಿಬೇಕು, ಆವಿಯಾಗಿ ಹೋಗುವುದನ್ನು ತಡಿಬೇಕಂದ್ರೆ ನಾವು ಭೂಮಿ ಉಳುಮೆ ಮಾಡಿದಾಗ ಹೊಲ ತುಂಬ ಹಾಕ್ಕೊಂಡು ಉಳುಮೆ ಮಾಡಿದ್ದೆ ಅದರಲ್ಲಿ ಭೂಮಿಯಲ್ಲಿ ಸೇರುತ್ತೆ. ಈಗ ಅಲ್ಲೆಲ್ಲೆಲ್ಲಿ ಬಿಟ್ಬಿಟ್ಟು ಆಮೇಲೆ ಉಳುಮೆ ಮಾಡೋದ್ರಿಂದ ಏನಾಗುತ್ತೆ, ಇರ್ತಕ್ಕಂಥ ಪೋಷಕಾಂಶ ನಾವು ತಗೊಂಡೋಗಿ ಹಾಕಿರೋದು ಶ್ರಮನೂ ಹೋಗುತ್ತೆ, ಅದರ ಜೊತೆಗೆ ಎಲ್ಲ ಪೋಷಕಾಂಶನೂ ನಮಗೆ ನಶಿಸಿ ಹೋಗಿದೆ. ಈ ದೃಷ್ಟಿಯಿಂದ ಇದನ್ನು ಕೂಡ ಗಮನದಲ್ಲಿಟ್ಟು ರೈತ ಬಾಂಧವರು ಇದನ್ನು ಅನುಸರಿಸಬೇಕು. ಉಳುಮೆ ಮಾಡಿದಾಗ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಅದನ್ನು ಭೂಮಿಯಲ್ಲಿ ಸೇರಿಸೋದ್ರಿಂದ ಪೋಷಕಾಂಶ ಕರೆಕ್ಟಾಗಿ ಭೂಮಿಯಲ್ಲಿ ಸೇರುತ್ತೆ. ಅದಾದಮೇಲೆ ನಾವು ಬೇಸಾಯ ಕ್ರಮಗಳಲ್ಲಿ ಈಗ ನೋಡ್ತಕ್ಕಂಥದ್ದೇನೆಂದರೆ, ನಾವು ಮಾಡ್ತಕ್ಕಂಥ ಬೇಸಾಯದಲ್ಲೇ ಕೂಡ ನಾವು ತುಂಬನೇ ಈ ಮಳೆ ನೀರನ್ನ ಕರೆಕ್ಟಾಗಿ ಸಂರಕ್ಷಣೆ ಮಾಡೋದು, ಮಣ್ಣನ್ನು ಕರೆಕ್ಟಾಗಿ ನಮ್ಮ ಭೂಮಿಯಲ್ಲಿ ಉಳಿಸ್ಕೊಂಡು ಸಂರಕ್ಷಣೆ ಮಾಡ್ತಾವೆ. ನೀರು ಮಣ್ಣು ಇವರನ್ನು ಸಂರಕ್ಷಣೆ ಮಾಡಬೇಕಂದ್ರೆ ನಾನು ಮೊದಲೇ ಹೇಳಿದೆ, ಇಳಿಜಾರು ಗಡ್ಡಲಾಗಿ ಯಾವಾಗಲೂ ನಾವು ಬಿತ್ತನೆ ಮಾಡೋದು ಅಥವಾ ಸಾಲುಗಳನ್ನು ಹಾಕ್ಕೊಂಡು ನಾವು ಬಿತ್ತನೆ ಮಾಡಬೇಕು. ಆಮೇಲೆ ಬಿತ್ತನೆ ಮಾಡಿದ್ರು ಕೂಡ ಈ ಕೆಲವೊಂದು ಟೈಮ್ ಏನಾಗುತ್ತೆ, ನಮ್ಮ ಭೂಮಿಯಲ್ಲಿ ತುಂಬಾ ಇಳಿಜಾರಲ್ಲಿ ಇತ್ತು ಅಂದ್ರೆ ಬರ್ತಕ್ಕಂಥ ಮಳೆ ನೀರು ಕರೆಕ್ಟಾಗಿ ಹರಿದು ಹೋಗ್ಬಿಡುತ್ತೆ ಕೆಳಗೆ. ಆದಷ್ಟು ಇಳಿಜಾರು ಗಡ್ಡಲಾಗಿ ನಾವು ಪ್ರಮುಖವಾಗಿ ನಾವು ನೋಡ್ತಕ್ಕಂಥದ್ದು ಯಾವ ಬೆಳೆಗಳನ್ನ ನಮ್ಮ ಭೂಮಿ ಸ್ವಲ್ಪ ವಾಟ ಇತ್ತು, ಮಳೆ ನೀರು ಬಂದಿದ್ದೆಲ್ಲ ಕೆಳಗೆ ಹರಿದು ಹೋಗುತ್ತೆ ಅಥವಾ ನಮ್ಮ ಮಣ್ಣೆಲ್ಲ ಕೊಚ್ಕೊಂಡು ಹೋಗುತ್ತೆ ಅಂತ ಸನ್ನಿವೇಶ ಬಂತು ಅಂದ್ರೆ, ನೀವು ಯಾವಾಗಲೂ ಇಳಿಜಾರು ಗಡ್ಡಲಾಗಿ ಸಾಲ ಹೊಡ್ತೀವಿ, ಬಿತ್ತನೆ ಮಾಡ್ತೀವಿ ಅಂದ್ರೆ ಪ್ರಮುಖವಾಗಿ ಹೆಚ್ಚಿನ ಎಲೆ ಬಿಡ್ತಕ್ಕಂಥ ಬೆಳೆಗಳಲ್ಲಿ, ಈ ಉದಾಹರಣೆಗೆ ಅಲಸಂದೆ ಇರ್ಬೋದು, ರಾಗಿ ಇರ್ಬೋದು, ಇವು ಬೇರುಗಳೆಲ್ಲ ತುಂಬಾ ಚೆನ್ನಾಗಿ ಬರ್ತವೆ. ಆ ಭೂಮಿ ಗಟ್ಟಿಯಾಗಿ ಮಣ್ಣನ್ನು ಹಿಡ್ಕೊಳತ್ತೆ, ಬೇರುಗಳು ಚೆನ್ನಾಗಿ ಬರ್ತವೆ. ಈ ದೃಷ್ಟಿಯಲ್ಲಿ ಬರ್ತಕ್ಕಂಥ ಮಳೆ ನೀರು ಕಂಪ್ಲೀಟ್ ಆಗಿ ಇಳಿಜಾರು ಗಡ್ಡಲಾಗಿ ನಾವು ಇವೆಲ್ಲ ಬೆಳೆಗಳನ್ನು ಬೆಳೆದ್ರೆ, ಅಥವಾ ನಾವು ಹೇಳ್ತೀವಿ ಮೆಕ್ಕೆಜೋಳದಲ್ಲಿ ಅಂತರ್ಬೆಳೆಯಾಗಿ ನಾವು ಈ ಅಲಸಂದೆ ಹಾಕೋದು ಅಥವಾ ಸ್ವಲ್ಪ ತೊಗರಿ ಗಿಗರಿ ಹಾಕಿದ್ರೆ ಏನಾಗುತ್ತೆ, ಅದು ಕರೆಕ್ಟಾಗಿ ಬೇರುಗಳು ಮಣ್ಣನ್ನು ಕ್ಲೀನಾಗಿ ಅಂಟ್ಕೊಂಡಿರ್ತವೆ, ಆಮೇಲೆ ನೀರು ಹರಿಯಕ್ಕೆ ಬಿಡಲ್ಲ ಯೂಸಾಗಿ. ಸೊ ಆ ದೃಷ್ಟಿಯಿಂದ ನಾವು ಆದಷ್ಟು ಈ ಎಲೆ ಜಾಸ್ತಿ ಬಿಡ್ತಕ್ಕಂಥ ಬೆಳೆಗಳನ್ನು ಮಿಕ್ಸ್ ಮಾಡ್ಕೊಳೋದು ಅಥವಾ ಅಂತರ್ಬೆಳೆಯಾಗಿ ಬಿತ್ತನೆ ಮಾಡೋದು ಅಥವಾ ರಾಗಿ ಬಿತ್ತನೆ ಮಾಡೋದ್ರಿಂದ ಮಣ್ಣು ನೀರು ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ. ಅಂತ ಬೆಳೆಗಳನ್ನು ಹಾಕಿದ್ದೆ ಅದರಲ್ಲಿ ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ಮಣ್ಣು ಹೊರಗೆ ಹೋಗದಂಗೆ ನಾವು ನೋಡ್ಕೋಬಹುದು. ಸರ್, ಈ ಬಾರಿ ಒಂದು ಮುಂಗಾರಿಗೆ ನಮ್ಮ ರೈತ ಬಾಂಧವರು ಬೆಳೆಗಳನ್ನು ಆಯ್ಕೆ ಮಾಡಬೇಕಾದ್ರೆ ಯಾವ ಬೆಳೆಗಳು ಆಯ್ಕೆ ಮಾಡಿದ್ರೆ ಸೂಕ್ತ, ಅಂದ್ರೆ ಅವರು ಬೆಳೆಗಳನ್ನು ಆಯ್ಕೆ ಮಾಡಬೇಕಾದ್ರೆ ಏನನ್ನು ಗಮನಿಸಬೇಕಾಗುತ್ತೆ? ಯಾಕಂದ್ರೆ ಈ ಮಳೆ ಜಾಸ್ತಿ ಬರಬಹುದು ಅಥವಾ ಮಳೆ ಕಡಿಮೆ ಬರಬಹುದು, ಇಂಥ ಸಂದರ್ಭಗಳು ನಮಗೆ ಬಹಳ ಎದುರಾಗ್ತಿರ್ತವೆ. ಅಂತ ಸಂದರ್ಭದಲ್ಲಿ ಯಾವ ರೀತಿ ಬೆಳೆಗಳನ್ನು ಆಯ್ಕೆ ಮಾಡಬೇಕಾಗುತ್ತೆ? ಈಗ ಸಾಮಾನ್ಯವಾಗಿ ನಾವು ರೈತ ಬಾಂಧವರಿಗೆ ಅಂದ್ರೆ ಮುಂಗಾರು ಬೆಳೆಗಳಲ್ಲಿ ಈಗ ಬಹಳ ಬೆಳೆಗಳನ್ನ ರೈತರು ಬೆಳೀತಾರೆ. ಈಗ ಮೆಕ್ಕೆಜೋಳ ಬೆಳೀತಾರೆ, ರಾಗಿ ಬೆಳೀತಾರೆ ಅಥವಾ ಹತ್ತಿ ಬೆಳೀತಾರೆ ಅಥವಾ ಎಳ್ಳು ಅಥವಾ ಅಲಸಂದೆ ಶೇಂಗಾ ಇವೆಲ್ಲ ಬೆಳೆಗಳನ್ನು ಬೆಳೀತಾರೆ. ಸೊ ನಾವೇನಂದ್ರೆ ಮಳೆ ಬಂತು ಅಂದ್ರೆ ಮುಂಗಾರಲ್ಲಿ ನಾವು ಆದಷ್ಟು ಮಳೆಗೆ ತಕ್ಕಂತೆ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕಾಗಿತ್ತು. ಉದಾಹರಣೆಗೆ ನಮಗೆ ದೀರ್ಘಕಾಲದ ರಾಗಿ ಬೆಳೆ, ಈಗ ಉದಾಹರಣೆ ರಾಗಿ ಬೆಳೀತಕ್ಕಂಥ ರೈತ ಬಾಂಧವರಿಗೆ ಹುಲ್ಲು ಜಾಸ್ತಿ ಬರಬೇಕು ಅಥವಾ ಇಳುವರಿ ರಾಗಿನೂ ಚೆನ್ನಾಗಿ ಬರುತ್ತೆ ಅಂದ್ರೆ ದೀರ್ಘಕಾಲದಾಗಿ 3.5-4 ತಿಂಗಳು ಬರ್ತಕ್ಕಂಥ ರಾಗಿ ತಳಿಗಳು ಇದಾವೆ. ಬೆಳೀತಕ್ಕಂಥ ರೈತರಿಗೆ ಸೂಕ್ತವಾದ ತಳಿಗಳು ಈಗ ನಾವು MR1, MR2 ಅಂತ ತಳಿಗಳಿದಾವೆ ಅಂದ್ರೆ ಅಂತವು ಬೆಳೆಗಳನ್ನು ಬೆಳಿಬಹುದು. ಅಥವಾ ಈಗ ಈ ಹೊಸ್ದುರ್ಗ ಅಥವಾ ಈ ಎರಡು ಬೆಳೆ ಬೆಳೀತಕ್ಕಂಥ ಪ್ರದೇಶಗಳು ಈಗ ಎಳ್ಳು ಬೆಳೀತಾರೆ. ಮೇ ತಿಂಗಳು ಮೊದಲನೇ ವಾರದ ಅಥವಾ ಚೆನ್ನಾಗಿ ಬಂತು ಮಳೆ ಅಂದರೆ ಮೊದಲನೇ ಅಥವಾ ಎರಡನೇ ವಾರದಲ್ಲಿ ಎಳ್ಳು ಬಿತ್ತುತ್ತಾರೆ. ಎಳ್ಳು ಬಿತ್ತುಬಿಟ್ಟು ಆಮೇಲೆ ರಾಗಿ ಬಿತ್ತಕ್ಕಂಥದ್ದು. ಸೊ ಎರಡು ಬೆಳೆ ಬೆಳೀತಕ್ಕಂಥ ರೈತರು ಇದ್ದಾರೆ. ಆ ಥರ ನಾವು ಈಗ ಹತ್ತಿ ಬೆಳೀತಕ್ಕಂಥ ರೈತರು ಇರ್ತಾರೆ. ಮೇ 2ನೇ ವಾರದಲ್ಲಿ ನಾವು ಬಿತ್ತನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಹತ್ತಿ ಬೇಗ ಬಿತ್ತನೆ ಮಾಡಿದರೆ ಈ ರೋಗ ಮತ್ತು ಕೀಟದ ಬಾಧೆನೂ ತುಂಬ ಕಡಿಮೆ ಆಗುತ್ತೆ. ಸ್ವಲ್ಪ ಲೇಟ್ ಆಯಿತು ಅಂದರೆ ಜಾಸ್ತಿ ರೋಗ ಕೀಟದ ಬಾಧೆಗೆ ತುತ್ತಾಗುತ್ತೆ. ಆ ದೃಷ್ಟಿಯಿಂದ ನಾವು ಮಳೆಗೆ ತಕ್ಕಂತೆ ಬೆಳೆಗಳನ್ನು ಆಯ್ಕೆ ಮಾಡಿದ್ದೇ ಆದಲ್ಲಿ ರೈತರು ಬೆಳೆ ಬೆಳೀಲಿಕ್ಕೆ ಯಶಸ್ವಿ ಆಗ್ತಾರೆ. ಸೊ ಈ ದೃಷ್ಟಿಯಲ್ಲಿ ಈಗ ನಾವು ಈ ಚಳ್ಳಕೆರೆ ಅಥವಾ ಮುಳಕಾಳ್ಬೂರು ಇದು ಈ ಭಾಗದಲ್ಲಿ ಹೋದರೆ ತುಂಬಾನೇ ಶೇಂಗಾ ಬೆಳೀತಕ್ಕಂಥ ರೈತರು. ಈಗ ಶೇಂಗಾ ಬೆಳೀತಕ್ಕಂಥ ರೈತರಿಗೆ ಮಳೆ ಯಾವಾಗ ಬರುತ್ತೆ, ಜೂನ್ ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಮಳೆ ನೋಡಿಕೊಂಡು ನಾವು ಆದಷ್ಟು ಬೆಳೆಗಳನ್ನು ಆಯ್ಕೆ ಮಾಡೋದ್ರಿಂದ ತುಂಬಾನೇ ಅನುಕೂಲ ಆಗುತ್ತೆ ಮಳೆ ಅನಿಸ್ಥಿತಿ ಇದ್ದಲ್ಲಿ. ಸೊ ಆದಷ್ಟು ನಾವು ಈ ಕಡಿಮೆ ನೀರು ಬಳಸ್ತಕ್ಕಂಥ ಬೆಳೆಗಳನ್ನು ಆಯ್ಕೆ ಮಾಡ್ಕೋ. ಉದಾಹರಣೆಗೆ ರಾಗಿ, ರಾಗಿ ಬೆಳೀತಕ್ಕಂಥ ರೈತರು ಏನಾಗುತ್ತೆ, ದೀರ್ಘಕಾಲದ್ದು ಹುಲ್ಲು ಚೆನ್ನಾಗಿ ಬರುತ್ತೆ, ರಾಗಿನೂ ಚೆನ್ನಾಗಿ ಬರ್ತಕ್ಕಂಥ ದೀರ್ಘ ಗತ್ತಳಿ ಬಿತ್ತನೆ ಮಾಡೋದು. ಅದೇ ಒಂದು ಸ್ವಲ್ಪ ಮಳೆ ಸ್ವಲ್ಪ ಲೇಟ್ ಆಯಿತು, ಜುಲೈ ತಿಂಗಳಲ್ಲಿ ಚೆನ್ನಾಗಿ ಬಂತು ಮಳೆ ಅಂದರೆ ಆವಾಗ ಕಡಿಮೆ ಅವಧಿಯಲ್ಲಿ ಬೆಳೀತಕ್ಕಂಥದ್ದು ರಾಗಿ ತಳಿಗಳು ಇದ್ದಾವೆ. ಅಥವಾ ಶೇಂಗಾನು ಬಿತ್ತನೆ ಜೂನ್ 15 ಬಿತ್ತಬೋದು. ಅದೇ ಥರ ನಾವು ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರು ಜೂನ್ 1-2 ವಾರದೊಳಗೆ ನಾವು ಆದಷ್ಟು ಮೆಕ್ಕೆಜೋಳನ ಬಿತ್ತನೆ ಮಾಡಬೇಕು. ಸೊ ಸ್ವಲ್ಪ ತಡ ಆಯಿತು ಅಂದರೆ ಬೆಳೆ ಎಲ್ಲ ಚೆನ್ನಾಗಿ ಬರಲ್ಲ, ಮಳೆ ಮುಂದೆ ಸರಿಯಾಗಲಿಲ್ಲ ಅಂದರೆ ಎಲ್ಲ ಇಳುವರಿ ಕಡಿಮೆ ಆಗುತ್ತೆ. ಆ ದೃಷ್ಟಿಯಿಂದ ರೈತ ಬಾಂಧವರು ಏನಂದರೆ ಈಗ ನಮ್ಮ ಮಳೆ ಪ್ರಮಾಣ ಯಾವ ಥರ ಇದೆ ಅದನ್ನು ನಮಗೆ ಸೀಸನ್ ಹಂಗಾಮಿಗೆ ತಕ್ಕಂತೆ ಆ ಟೈಮಿಗೆ ತಕ್ಕಂತೆ ನಾವು ಯಾವುದನ್ನು ಬೆಳಿಬೇಕು ಅದನ್ನು ಕರೆಕ್ಟಾಗಿ ನೋಡಿಕೊಂಡು ನಾವು ಬೆಳೆಗಳನ್ನು ಆಯ್ಕೆ ಮಾಡಬೇಕಾಗ. ಈ ದೃಷ್ಟಿಯಿಂದ ಖುಷ್ಕಿ ಜಮೀನಲ್ಲಿ ಮಳೆಯ ಮೇಲೆ ಅವಲಂಬನೆ ಆಗಿರೋದ್ರಿಂದ ನೋಡಿ ಆಯ್ಕೆ ಮಾಡಿ ಬೆಳೆ ಬೆಳೀಲಿಕ್ಕೆ ಯಶಸ್ವಿ ಆಗಲಿಕ್ಕೆ ನಾವು ಪ್ರಯತ್ನ ಮಾಡಬೇಕಾಗುತ್ತೆ. ಈ ದೃಷ್ಟಿಯಿಂದ ನಾವು ಖುಷ್ಕಿ ಜಮೀನಲ್ಲಿ ನಾವು ರೈತರಿಗೆ ಇದೆಷ್ಟೇ ಸಲಹೆ ಕೊಡೋದು, ನೋಡಿ ಬೆಳೆಗಳನ್ನು ಆಯ್ಕೆ ಮಾಡಿ. ಆಮೇಲೆ ಈಗಂತೂ ಮೆಕ್ಕೆಜೋಳ ಅಂತೂ ತುಂಬ ಭಾಗದಲ್ಲಿ ಬರ್ತಾ ಇದೆ. ಈ ದೃಷ್ಟಿಯಲ್ಲಿ ಆದಷ್ಟು ನೀವು ಜೂನ್ 1 ಅಥವಾ 2 ನೀವು ಬಿತ್ತನೆ ಮುಗಿಸ್ಬೇಕು. ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ಇಳುವರಿನ ಕಡಿಮೆ ಆಗುತ್ತೆ, ರೋಗ ಕೀಟದ ಬಾಧೆ ತುಂಬಾನೇ ಆಗುತ್ತೆ. ಸೊ ಇದನ್ನ ನೋಡ್ಕೊಂಡು ನಾವು ಬೆಳೆ ಆಯ್ಕೆ ಮಾಡಬೇಕಾಗಿ ವಿನಂತಿ ಮಾಡ್ಕೊಂತೀವಿ. ಮುಂಗಾರು ಪ್ರಾರಂಭ ಆಗುವಂತ ಸಂದರ್ಭದಲ್ಲಿ ನಮ್ಮ ರೈತರು ಬಹಳಷ್ಟು ಕೆಲವು ಅಂದ್ರೆ ಸಮಸ್ಯೆಗಳನ್ನ ಅವರಿಗೆ ಮಾಹಿತಿ ಕೊರತೆ ಆಗುತ್ತೆ. ಈಗ ತಾವು ಹೇಳಿದ್ರೆ ಇಷ್ಟೆಲ್ಲ ಒಂದು ಕ್ರಮಗಳನ್ನ ಅನುಸರಿಸಬೇಕು ಅಂತ ಅಂದ್ರೆ ಬೀಜ ಆಯ್ಕೆ ಮಾಡೋದಿರ್ಬೋದು ಅಥವಾ ಗೊಬ್ಬರ ಹಾಕೋದಿರ್ಬೋದು ಮತ್ತೆ ಬೆಳೆ ಆಯ್ಕೆ ಇರ್ಬೋದು, ಇಂಥ ಸಂದರ್ಭದಲ್ಲಿ ಯಾವ್ದನ್ನ ತಗೋಬೇಕು ಯಾವ್ದನ್ನ ಬಿಡ್ಬೇಕು ಅನ್ನೋದು ಅವ್ರ ಗೊಂದಲದಲ್ಲಿರ್ತಾರೆ. ಅಂತ ಸಮಯದಲ್ಲಿ ನಮ್ಮ ರೈತರು ಅವರಿಗೆ ಸಮೀಪದಲ್ಲಿ ತಜ್ಞರಂತ ಯಾರು ಸಿಗ್ಬೋದು ಸರ್? ಈಗ ಒಂದು ಹಳ್ಳಿಯಲ್ಲಿ ಇರೋಂತ ರೈತನಿಗೆ ಮಾಹಿತಿ ಸಿಗ್ಬೇಕಂದ್ರೆ ಏನ್ ಮಾಡಬೇಕಾಗುತ್ತೆ? ಈಗ ಮಾಹಿತಿ ರೈತರಿಗೆ ಬೇಕಾದಲ್ಲಿ ನಮಗೆ ಕೃಷಿ ಇಲಾಖೆಯಿಂದ ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ. ಮೇಜರ್ ಅದೇ ಕೃಷಿ ಇಲಾಖೆಯಲ್ಲಿ ನಾವು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಭೇಟಿ ನೀಡಿ ನಮಗೆ ಯಾವ ಬೆಳೆ ಬೀಜ ಇರ್ಬೋದು, ಯಾವ ಕೀಟ ರೋಗ ಔಷಧಿಗಳಿರ್ಬೋದು ಇವೆಲ್ಲವೂ ಲಭ್ಯತೆ ಸಬ್ಸಿಡಿ ರೇಟಲ್ಲೂ ಸಿಗ್ತವೆ. ಇದರ ಜೊತೆಗೆ ನಾವು ಕೃಷಿ ವಿಜ್ಞಾನ ಕೇಂದ್ರಗಳಂತ ಇದಾವೆ. ಈಗ ಜಿಲ್ಲೆಗೆ ಒಂದೊಂದು ಕೃಷಿ ವಿಜ್ಞಾನ ಕೇಂದ್ರಗಳು, ಈಗ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬೊಬ್ಬರ್ ಫಾರ್ಮಲ್ ಇದೆ, ಅದೇ ತರ ದಾವಣಗೆರೆ ಜಿಲ್ಲೆಯಲ್ಲಿ ನಮಗೆ ತಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿದೆ, ಅದೇ ತರ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ. ಇದರ ಜೊತೆಗೆ ಕೃಷಿ ವಿಶ್ವವಿದ್ಯಾನಿಲಯದ ಸಂಶೋಧನಾ ಕೇಂದ್ರಗಳು ಕೂಡ ಇದಾವೆ. ಸೊ ಬೊಬ್ಬರ್ ಫಾರ್ಮಲ್ಲಿ ಸಂಶೋಧನಾ ಕೇಂದ್ರಗಳು ಇದಾವೆ, ಅದೇ ತರ ಕತ್ಲಗೇರಿ ಫಾರ್ಮಲ್ಲೂ ಸಂಶೋಧನಾ ಕೇಂದ್ರ ಇದೆ. ಸೊ ಇದನ್ನ ನೀವು ಹೆಚ್ಚಿನ ಮಾಹಿತಿ ನಾವು ಕೃಷಿ ಇಲಾಖೆಗೆ ಹೋದ್ರು ಎಲ್ಲ ನಂಬರು ಮೊಬೈಲ್ ನಂಬರ್ಗಳು ಸಿಗ್ತವೆ. ನಿಮಗೆ ಇನ್ನೂ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಅವಶ್ಯಕತೆ ಇದ್ದಲ್ಲಿ ನೀವು ಸಂಪರ್ಕ ಮಾಡಬಹುದು. ಕೃಷಿ ಇಲಾಖೆಯಲ್ಲಿ ನೀವು ಸ್ವಲ್ಪ ಟಚ್ ಅಲ್ಲಿ ಇಟ್ಕೊಂಡು ನೀವು ವ್ಯವಸಾಯ ಮಾಡಿದ್ದೆ ಅದರಲ್ಲಿ ತುಂಬಾ ಚೆನ್ನಾಗಿ ಬೆಳೆ ಬೆಳೆಯಲಿಕ್ಕೆ ಅನುಕೂಲ ಆಗುತ್ತೆ. ಎಲ್ಲ ಮಾಹಿತಿನೂ ಕೂಡ ಕೊಡ್ತಾರೆ, ರೈತ ಬಾಂಧವರಿಗೆ ಏನ್ ಮಾಹಿತಿ ಬೇಕು ಬೀಜ ಇರ್ಬೋದು ಎಲ್ಲಾನ ಮಾಹಿತಿ ಕೊಡ್ತಾರೆ. ಅದ್ರ ಜೊತೆಗೆ ವಿಶ್ವವಿದ್ಯಾನಿಲಯದ ಸಂಶೋಧನಾ ಕೇಂದ್ರ ಇರ್ಬೋದು ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಆ ಮಾಹಿತಿ ತಗೊಂಡು ನಾವು ಬೆಳೆ ಬೆಳಿಲಿಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ. ಒಟ್ಟಾರೆಯಾಗಿ ನಾವು ಹೇಳಬಹುದಾದ್ರೆ ರೈತರು ಆತಂಕ ಪಡುವಂತದ್ದು ಏನಿರಲ್ಲ. ಮಳೆಯ ಒಂದು ಸಂದರ್ಭ ನೋಡ್ಕೊಂಡು ಹವಾಮಾನ ಯಾವ ರೀತಿ ಇರುತ್ತೆ, ಮಳೆ ಈಗ ಮೊದಲೇ ನಮಗೆ ವರದಿ ಬರುತ್ತೆ ಈ ವರ್ಷ ಈ ರೀತಿ ಮಳೆ ಹೆಚ್ಚಿರುತ್ತೆ ಸಾಧಾರಣ ಇರುತ್ತೆ, ಅದರ ಮೇಲೆ ಆಧಾರದ ಮೇಲೆ ನಮ್ಮ ಒಂದು ಬೆಳೆಗಳನ್ನು ಆಯ್ಕೆ ಮಾಡ್ಕೋಬಹುದು. ಮತ್ತೆ ಬೆಳೆಗಳೇ ಆಯ್ಕೆ ಮಾಡ್ಲಿಕ್ಕೆ ಗೊಂದಲಕ್ಕೊಳಗಾಗದ್ ಬೇಡ, ಸಾಕಷ್ಟು ಕೃಷಿ ವಿಜ್ಞಾನ ಕೇಂದ್ರಗಳನ್ನ ಸಂಪರ್ಕ ಮಾಡಬಹುದು, ಕೃಷಿ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಬಹುದು ಅಂತ ತಾವು ಹೇಳಿದ್ರೆ ಒಳ್ಳೇದು ಸರ್. ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸ್ಕೊಟ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಮುಂಗಾರು ಹಂಗಾಮಿಗೆ ರೈತರು ಕೈಗೊಳ್ಳಬೇಕಾದ ಬೇಸಾಯ ಕ್ರಮಗಳು ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಬೇಸಾಯ ಶಾಸ್ತ್ರಜ್ಞರಾದ ಡಾಕ್ಟರ್ ಓ ಕುಮಾರ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಕೇಳಿದರೆ ಇದೀಗ ಒಂದು ಜನಪದ ಗೀತೆಯನ್ನು ಕೇಳಿ ಬರೋಣ. ಚಿನ್ಮಾಯಾರು ಪೇ ಕೋಲನ್ನ ಕೋಲೆ ಚಿನ್ಮಾಯಾರು ಪೇ ಮ್ಯಾಗಳ ಜಲ್ಲೆ ಬಿದ್ರು ಬೇಲಿ ಮ್ಯಾಗಳ ಸೋರೆ ಬುಡೆ ಲೋರು ಕಿನ್ನರಿ ನೋಡ್ಸೋ ನಾರಯ್ಯ ಬಂದರೀಗ ಕರಿಯ ಕಂಬಳಿ ಗದ್ದೆ ನೋಡಿ ತಂದು ಕೊಡುವೆನು ಗಂಧ ವೀಳ್ಯವಾ ರೈತ ಬಂಧವರೇ, ಇದೊಂದು ಪ್ರಕಟಣೆ. 2021-22 ಆರ್ಥಿಕ ವರ್ಷದ ಸಾಲಿನಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರೈಸಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಕರ್ನಾಟಕ ರಾಜ್ಯದ ಯಾವುದೇ ಭಾಗದಲ್ಲಿರುವ ಅಧಿಕೃತವಾಗಿ ನೋಂದಣಿಯಾಗಿರುವ ಶಿಕ್ಷಣ ಸಂಸ್ಥೆಗಳು ವಿಶ್ವವಿದ್ಯಾಲಯಗಳಲ್ಲಿ 2022-23 ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಪ್ರವೇಶ ಹೊಂದಿರುವ ಎಲ್ಲ ರೈತ ಕುಟುಂಬದ ಮಕ್ಕಳಿಗೆ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮದಡಿ ಕೃಷಿ ಇಲಾಖೆಯಿಂದ ವಾರ್ಷಿಕ ಶಿಷ್ಯವೇತನವನ್ನು ಮಕ್ಕಳ ಬ್ಯಾಂಕ್ಗಳ ಖಾತೆಗಳಿಗೆ ನೇರ ನಗದು ವರ್ಗಾವಣೆ ಪದ್ದತಿಯ ಮೂಲಕ ಜಮೆ ಮಾಡಲಾಗುತ್ತಿದೆ. ಸದರಿ ಯೋಜನೆಯನ್ನು ದಿನಾಂಕ 31-12-2021 ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ರೈತ ಕುಟುಂಬದ ಹೆಣ್ಣು ಮಕ್ಕಳಿಗೂ 2,000 ರೂಪಾಯಿಯಂತೆ ವಾರ್ಷಿಕ ಶಿಷ್ಯವೇತನವನ್ನು ವಿಸ್ತರಣೆ ಮಾಡಿ ದಿನಾಂಕ 30-8-2022 ಸಾಲಿಗೆ ಸೇರಿಸಿ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮವನ್ನು ಭೂರಹಿತ ಕೃಷಿ ಕಾರ್ಮಿಕರ ಮಕ್ಕಳಿಗೂ ವಿಸ್ತರಣೆ ಮಾಡಲಾಗಿದೆ. ಭೂರಹಿತ ಕೃಷಿ ಕಾರ್ಮಿಕರ ಮಕ್ಕಳು ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ ಪಡೆಯಲು ಎಫ್ಐಡಿ ವಿತೌಟ್ ಲ್ಯಾಂಡ್ ಹಾಗೂ ನರೇಗಾ ಐಡಿ ಕಡ್ಡಾಯವಾಗಿ ಹೊಂದಿರಬೇಕು. ಆದ ಪ್ರಯುಕ್ತ ಸಂಬಂಧಪಟ್ಟ ಪ್ರೌಢಶಿಕ್ಷಣ ವಿದ್ಯಾರ್ಥಿನಿಯರು ಪದವಿ ಪೂರ್ವ, ಡಿಪ್ಲೊಮಾ, ಪದವಿ ಇತ್ಯಾದಿ ವೃತ್ತಿಪರ ಕೋರ್ಸ್ಗಳು ಹಾಗೂ ಎಲ್ಲಾ ಸ್ನಾತಕೋತ್ತರ ಕೋರ್ಸ್ಗಳ ವಿದ್ಯಾರ್ಥಿಗಳು ಪ್ರಸಕ್ತ ಸಾಲಿನಲ್ಲಿ ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ ಪೋರ್ಟಲ್ ಜಾಲತಾಣದಲ್ಲಿ ಅರ್ಜಿ ಸಲ್ಲಿಸಿ ಸದರಿ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಇದೀಗ ಮತ್ತೊಂದು ಜನಪದ ಗೀತೆಯನ್ನು ಕೇಳಿ ಬರೋಣ. ಕೊಲಣ್ಣ ಕೋಲೆ ಕೋಹಲು ಕೊಲಣ್ಣ ಕೋಲೆ ಕೋಲೆ ಕೋಹಲು ಕೊಲಣ್ಣ ಕೋಲೆ ಕೋಲೆ ಕೊಲಣ್ಣ ಕೋಲೆ ಕೋಹಲು ಕೊಲಣ್ಣ ಕೋಲೆ ಕೋಲೆ ಶಿವನ ನೀವೆಲ್ಲಿ ಬಿಟ್ಟೆ ಬಿಟ್ರಿ ಮಲ್ಲಿಗೆ ಬೆಳೆಯೋ ಮತಿ ಘಟ್ಟ ಮಲ್ಲಿಗೆ ಬೆಳೆಯೋ ಮತಿ ಘಟ್ಟ ದೂರ ಮುಂದ್ರೆ ಬೈಲಾಗೆ ಬಿಟ್ರು ಪರುಸೆಯ ಜಾಣ ತನೇಕೆ ಹೊರಡಾನೆಳು ನಿನ್ನ ತೋಳು ಲಲಿಸಿ ಕೊಲೆ.